ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡುವಂತದಕ್ಕೆ ಇವತ್ತು ತೀರ್ಮಾನವನ್ನ ಮಾಡಿದೆ. ಕೊಡಗಿನ ಪ್ರಮುಖ ಹಬ್ಬವಾದ ಹುತ್ತರಿ ಆಚರಣೆಗೆ ದಿನಾಂಕ ನಿಗದಿಯಾಗಿದ್ದು ಡಿಸೆಂಬರ್ 4 ನಡೆಯಲಿದೆ. ಇಂದು ಪಾಡಿ ಇಗ್ಗುತ್ತಪ್ಪ ದೇವಾಲಯ ಸನ್ನಿಧಿಯಲ್ಲಿ ಹುತ್ತರಿ ಆಚರಣೆಗಾಗಿ ಮುಹೂರ್ತ ನಿಗದಿಪಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿಸಾನ್ ಸಮ್ಮಾನ್ ಯೋಜನೆಯ 21ನೇ ಕಂತು ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ, ಕರ್ನಾಟಕದ ರಾಗಿ ಬೆಳೆಯ ಬಗ್ಗೆಯೂ ಉಲ್ಲೇಖ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಡ್ರೋನ್ ಪರೀಕ್ಷಾ ಕೇಂದ್ರ ಸ್ಥಾಪನೆ, ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನದಲ್ಲಿ ಒಪ್ಪಂದ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಒಪ್ಪಿಕೊಳ್ಳಲು ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಅನಧಿಕೃತ ನೀರು ಒಳಚರಂಡಿ ಸಂಪರ್ಕ ಪತ್ತೆ ಹಚ್ಚಲು ನೀಲಿದಳ ಸಜ್ಜು, ಉಪಮುಖ್ಯಮಂತ್ರಿ ಚಾಲನೆ. ಮಂಡ್ಯ ಕೃಷಿ ವಿಶ್ವವಿದ್ಯಾಲಯಕ್ಕೆ ಯುಜಿಸಿ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ್ ರಾಷನ್ ಖುಷಹಾಲ್ ಜೀವನ್. ಶ್ರೀ ದಾನಮ್ಮದೇವಿ ದೇವಸ್ಥಾನ ಟ್ರಸ್ಟ್, ಶ್ರೀ ಕ್ಷೇತ್ರ ಗುಡ್ಡಾಪುರ. ದಿನಾಂಕ 18/11/2025 ಕಾರ್ತಿಕ ಜಾತ್ರೆಯು ಜರುಗುವುದು. ಸಕಲ ಸದ್ಭಕ್ತರು ಶ್ರೀದೇವಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀದೇವಿಯ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ವಿನಂತಿ. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಯೇ ಹೇ ಹರ್ ಭಾರತೀಯ ನಾಗರಿಕ ಕಿ ಶಿಕಾಯತ್ ಪರ್ ತ್ವರಿತ ಕಾರ್ಯವಾಹಿ ಕಿ ಗ್ಯಾರಂಟಿ ಕಾ ಪೋರ್ಟಲ್. ಸಿಪಿ ಗ್ರಾಮ್ಸ್ ಏಕ್ ಐಸೀ ವಿಶ್ವಸನೀಯ ಪ್ರಣಾಲಿ ಜೋ ಪ್ರತ್ಯೇಕ ನಾಗರಿಕ ಕೋ ಸಶಕ್ತ ಬನಾತಿ ಹೈ ಔರ್ ಸುಶಾಸನ್ ಕೆ ಹರ್ ಸ್ತರ್ ಪರ್ ಅಧಿಕಾರಿಯೋ ಕೆ ಜವಾಬ್ದೇಹಿ ಸುನಿಶ್ಚಿತ್ ಕರ್ತಿ ಹೈ. ಸಿಪಿ ಗ್ರಾಮ್ಸ್ ಸಂವೇದನಶೀಲ್ ಅಸರದಾರ್ ಜವಾಬ್ದೇಹ. ಆಜ್ ಹಿ ಲಾಗಿನ್ ಕರೇ ಸಿಪಿ ಗ್ರಾಮ್ಸ್. ರೀ ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. LIC ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ವಿಚಿತ್ರ ನಡವಳಿಕೆ, ಸದಾ ಆತಂಕ, ದುಃಖ, ಆತ್ಮಹತ್ಯೆಯ ಆಲೋಚನೆಗಳು, ವಿಪರೀತ ನಿದ್ರೆ ಮತ್ತು ಊಟದಲ್ಲಿ ಏರುಪೇರು, ಮದ್ಯ ಮತ್ತು ಮಾದಕ ವಸ್ತುವಿನ ವ್ಯಸನ, ಇವು ಮಾನಸಿಕ ಅನಾರೋಗ್ಯದ ಲಕ್ಷಣಗಳು. ಮನೋರೋಗಕ್ಕೆ ಮದ್ದಿದೆ ಟೆಲಿಮನಸ್. 1446116 ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಉಚಿತ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆ ಪಡೆಯಿರಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಕಳಗಿ ತಾಲೂಕು ತೆಂಗಳಿಯ ಉಲ್ಲಾಸ್ ಕೇಶವರಾವ್ ದೇಶಪಾಂಡೆ ಅವರಿದ್ದಾರೆ. ಅವರ ವಿಶೇಷತೆ ಏನು ಅಂತಂದರೆ, ಕೃಷಿ ಮಾಡೋದ್ರೊಳಗೆ ಸಾಕಷ್ಟು ಉತ್ಸಾಹ, ಪ್ರಯೋಗಶೀಲತೆ, ಆಮೇಲೆ ಉದ್ಯಮಶೀಲತೆ, ಈ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡು ಅವರು ಕಳೆದ 2018 ಕೃಷಿ ಕ್ಷೇತ್ರದೊಳಗೆ ಬಂದಿದ್ದಾರೆ. ಅದಕ್ಕಿಂತ ಮೊದಲು ಅವರು ಡಿಫಾರ್ಮಾ ಮಾಡಿಕೊಂಡು ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿ ಆಮೇಲೆ ದೊಡ್ಡ ಹುದ್ದೆಯಲ್ಲಿ ಕೂಡ ರೀಜನಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿ ಇನ್ನೇನು ತಮ್ಮ ಸಾಂಪ್ರದಾಯಿಕ ಕೃಷಿ ಏನು ಹಿರಿಯರು ಮಾಡ್ತಾ ಬಂದಿದ್ರು ಅದನ್ನು ಮುಂದುವರಿಸಿಕೊಂಡು ಹೋಗಿ ಮತ್ತು ಅದರೊಳಗೆ ಸಾಕಷ್ಟು ಬದಲಾವಣೆಗಳನ್ನು ತರಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಕೃಷಿ ಕ್ಷೇತ್ರಕ್ಕೆ ಬಂದಂಥವರು. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಅವರ ಅನುಭವಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಕೇಳೋಣ. ಉಲ್ಲಾಸ್ ದೇಶಪಾಂಡೆ ಅವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರಗಳು. ತಾವು ಕೃಷಿ ಕ್ಷೇತ್ರಕ್ಕೆ ಬಂದಿದ್ದು ಬಹಳ ಖುಷಿಯಾಯಿತು. ಯಾಕಪ್ಪ ಅಂತಂದ್ರೆ ತಮ್ಮಂಥ ಪ್ರಯೋಗ ಮಾಡುವಂಥವರು ಇವತ್ತಿನ ದಿವಸ ಕೃಷಿ ಕ್ಷೇತ್ರಕ್ಕೆ ಬೇಕಾಗಿದೆ. ತಾವು ಶುರು ಮಾಡುವಂಥ ಒಂದು ಸಂದರ್ಭದೊಳಗೆ ಏನು ಔಷಧೀಯ ಸಸ್ಯಗಳನ್ನು ಶುರು ಮಾಡಿದ್ರಿ ಅಂತ ಹೇಳಿದ್ರಿ, ಆ ಮೂಲಕ ಕೃಷಿ ಒಳಗೆ ಬಂದ್ರಿ, ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ತಾವು ಬೆಳೀತಾ ಇದ್ದೀರಿ, ಅರಣ್ಯ ಬೆಳೆಗಳಿದ್ದಾವೆ ತಮ್ಮಲ್ಲಿ. ಆಮೇಲೆ ವಿಶೇಷವಾಗಿ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ರೈತರಿಗೆ ತಿಳಿಸಿಕೊಡ್ಬೇಕಾದಂಥದ್ದು ಅಂತಂದ್ರೆ ತಮ್ಮ ಅನುಭವ. ನಮ್ಮ ಏನು ಉತ್ತರ ಕರ್ನಾಟಕದೊಳಗೆ ಸೀತನಿ ಅನ್ನುವಂಥ ಒಂದು ಏನು ಪದಾರ್ಥ ಇದೆ, ಜೋಳದ ಒಂದು ಸೀತನಿ, ಅದು ಬಹುತೇಕ ಮರೆತು ಹೋದಂಥ ಒಂದು ಪದಾರ್ಥ ಅಂಥೇಳಿ ನಾವು ಹೇಳಬಹುದು. ಅದಕ್ಕೆ ಸೀತನಿ ಯಾವ ರೀತಿ ನಮ್ಮ ಇಡೀ ಉತ್ತರ ಕರ್ನಾಟಕ ಭಾಗದ ಜನರ ಇಷ್ಟವಾದಂತಹ ಒಂದು ಪದಾರ್ಥ ಆಗಿತ್ತು ಹಿಂದಿನ ದಿನಗಳಲ್ಲಿ, ಅದನ್ನ ಎಷ್ಟು ಖುಷಿಯಿಂದ ನಾವು ಸಣ್ಣವರಿದ್ದಾಗ ಸಹಿತ ಸೀತನಿ ಅಂತಂದ್ರೆ ಅಗದಿ ಭಾರಿ ಹಬ್ಬ ಅಂಥೇಳಿ ಅನ್ಕೊಂಡು ನಾವು ಹೊಲಕ್ಕೆ ಹೋಗ್ತಾ ಇದ್ವಿ. ಅಂಥ ಒಂದು ಸೀತನಿಯ ವೈಭವವನ್ನ ನೀವು ಮರಳಿ ತರಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಅದರೊಳಗೆ ಕೃಷಿ ಮಾಡ್ತಾ ಇದ್ದೀರಿ. ಸಾಕಷ್ಟು ಇಲ್ಲಿ ತನಕ ಅದರೊಳಗೆ ಸವಾಲುಗಳನ್ನು ಎದುರಿಸಿ ಯಶಸ್ವಿ ಕೂಡ ಆಗಿದ್ದೀರಿ. ಆ ಅನುಭವಗಳನ್ನು ನಮ್ಮ ಎಲ್ಲ ರೈತರಿಗೆ ತಾವು ಹಂಚಬೇಕು ಅಂಥೇಳಿ ನಾ ಈ ಸಂದರ್ಭದೊಳಗೆ ಕೇಳ್ತಾ ಇದ್ದೀನಿ ತಮಗೆ. ನಮಸ್ಕಾರ ರೈತ ಬಾಂಧವ ಮಿತ್ರರೇ. ಸರ್, ಹೇಳಿದಾಗೆ ನಾನು ಉಲ್ಲಾಸ್ ದೇಶಪಾಂಡೆ, ಮೂಲತಃ ಟೆಂಗ್ಳಿ ಗ್ರಾಮದವನು. ಈಗ ಸೀತನಿ ಬಗ್ಗೆ ಕೆಲವೊಂದು ವಿಷಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. 2020 ನಾನು ಅಂದರೆ ಸೀತನಿ ಸ್ಟಾರ್ಟ್ ಮಾಡಿದೆ. ಮನೆ ಪೂರ್ತಿಯಾಗಿ 1.5 ಎಕರೆ ಹಾಕಿ ಯಾವಾಗಲೂ ಎಕ್ಸ್ಪೆರಿಮೆಂಟಲ್ ಮಾಡೋದ್ರಿಂದ ಗುಜರಾತ್ಲಿಂದ ಬೀಜ ಸಿಗ್ತಾವ ಅಂತ ಗೊತ್ತಿತ್ತು ನನಗೆ. ಅಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿಯಾಗಿ ನಮ್ಮ ರಾಜು ತೆಗಳಿ ಸರ್ ಕೇಳಿದಾಗ ಹೇಳಿದ್ರು, ಇಲ್ಲಿ ಈ ಥರ ಸುರ್ತಿ ಅಂತ ಒಂದು ವೆರೈಟಿ ಬರ್ತದೆ, ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ರೆಗ್ಯುಲರ್ ಹೆಂಗೆ ಬಿತ್ತಬೇಕು ಹಂಗೆ ಬಿತ್ತಿದ್ದೆ ಜೋಳ ಬಿದ್ದಂಗೆ. ಅದು ಸಕ್ಸಸ್ಫುಲ್ ಬಂತು, ಬಟ್ ಸಕ್ಸಸ್ಫುಲ್ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಬೇರೆ ಬಿತ್ತನೆ ಮೆಥಡ್ ಅದ. ನೆಕ್ಸ್ಟ್ ಇಯರ್ ಮತ್ತೆ ಅದಕ್ಕೆ ಇಂಪ್ರೂವ್ ಮಾಡಿಕೊಂಡು 2x1 ಮೆಥಡ್ನಾಗ ಬಿತ್ತಿದೆ ಅದನ್ನು, ಸಾಲಿನ ಸಾಲಿಗೆ 2, ದಂಟ್ಲಿನ ದಂಟ್ಲಿಗೆ 1 ಮೆಥಡ್ ಮಾಡಿ ಬಿತ್ತಿ. ಆವಾಗ ಇಮಿಡಿಯೇಟ್ ನಾವು 1 ಎಕರೆ ಬಿದ್ದಾಗ, ನಮ್ದು ಬೇಸಿಕಲಿ ಮೂಲತಃ ಅಗ್ರಿಕಲ್ಚರ್ ಫ್ಯಾಮಿಲಿ ಇರೋದ್ರಿಂದ ಎಲ್ಲರಿಗೆ ಕೊಟ್ಟಾಗ ಭಾಳ ಲೈಕ್ ಆಯಿತು. ಆ್ಯಂಡ್ ನನಗೂ ಭಾಳ ಲೈಕ್ ಆಯಿತು. ನಂಗೆ ಅನ್ನಿಸ್ತದೆ ಯಾಕೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬಾರ್ದು, ಇದು ಆ್ಯಕ್ಚುಲಿ ಸರ್ ಹೇಳ್ದಂಗೆ ಇದು ಆಲ್ಮೋಸ್ಟ್ ಬಂದಾಗ ಚಾನ್ಸ್ನಾಗೆ ಭಾಳ ಎಕ್ಸ್ಕ್ಯೂಸ್ ಹೇಳ್ತಾರೆ, ಲೇಬರ್ ಸಿಗಂಗಿಲ್ಲ ಅದು ಸಿಗಂಗಿಲ್ಲ ಅಂತೇಳಿ. ಅದು ಈಗಿನ ಜಮಾನ ಕರೆಕ್ಟ್ನೂ ಅದು. ಆ್ಯಕ್ಚುಲಿ ಸೀತನಿ ಕಡೆಯ ಲೇಬರ್ ಸಿಗಂಗಿಲ್ಲ, ಕರೆಕ್ಟ್ ಸೀತನಿ ಆಗಿತ್ತನಿ ಕಡೆಯಂತಹ ಲೇಬರ್ಗಳು ಸಿಗ್ತಲ್ಲ. ಬಟ್ ಈ ಸೀತನಿ ವೆರೈಟಿ ಏನಂದ್ರೆ ನಮ್ಮ ರೆಗ್ಯುಲರ್ ಸೀತನಿ ಏನಾಗ್ತಾವ, ನಾವು ಒಲ್ಗುಣೆಗೆ ಇಟ್ಟು ತೆಗೆದ್ರೂ ಗುಣಿ ಇರ್ತಾವ, ಅದಕ್ಕೆ ಬರೀ ಹೊಲ್ದಾಗ ಅಷ್ಟೇ ತಿನ್ಲಿಕ್ಕಾಗ್ತದೆ, ಅದನ್ನ ಮಾರ್ಕೆಟಿಂಗ್ ಮಾಡ್ಲಿಕ್ಕಾಗಲ್ಲ ಮತ್ತೆ ಇಡ್ಲಿಕ್ಕೆ ಆಗಲ್ಲ, 24 ಗಂಟೆ ಇಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಈ ವೆರೈಟಿ ಸೀತನಿ ಅಡ್ವಾಂಟೇಜ್ ಏನಂದ್ರೆ ತೆನಿ ತಿಕ್ಕಿ ಬಿಟ್ರೆ 80-85% ಉಚ್ಚಿಬಿಡ್ತಾವ, ಸರಳವಾಗಿ ಉಚ್ಚಿಬಿಡ್ತಾವ, ಗುಣಿ ಒಟ್ಟೆ ಬರಂಗಿಲ್ಲ. ನಂಬಲ್ಲಿ ಲೇಬರಿಗೆ ಟ್ರೈನಿಂಗ್ ಕೊಟ್ಟು ಅದನ್ನ ಫಸ್ಟ್ ಏನ್ ಮಾಡ್ತೀವಿ, ಅದಾದ್ಮೇಲೆ ತೂರ್ತೀವಿ, ತೂರಿ ಮತ್ತೆ ಕೇರಿ ಒಂದು ಏರ್ ಕೂಲರ್ ಮಷಿನ್ ಮಾಡಿ ಗಾಳಿ ಹಾಕಿ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಅದನ್ನೇನಪ್ಪ ಅಂತಂದ್ರೆ ನಾವು ಇಲ್ಲಿ ಗುಲ್ಬರ್ಗ ಮಾರ್ಕೆಟ್ ಇರೋದ್ರಿಂದ ನಾವು ಇಲ್ಲಿ ಗುಲ್ಬರ್ಗ ತಂದು 1/2 kg 1/2 kg ಪಾಕೆಟ್ ಮಾಡಿ ಕಂಟಿನ್ಯೂ ಏನಪ್ಪ ಅಂತಂದ್ರೆ ಮನೆಯಾಗೂ ಹೋಗ್ತಾ ಒಂದು ದಿವಸ, ಮತ್ತು ಬೆಳಗ್ಗೆ ವಾಕಿಂಗ್ ಹೋಗಲಿ, ಎಲ್ಲಿ ಜನ ಜಾಸ್ತಿ ಸೇರ್ತಾರೋ ಅಲ್ಲೇನಪ್ಪ ಅಂತಂದ್ರೆ ಈ ಪ್ರಾಡಕ್ಟ್ ಇರೋದ್ರಿಂದ ಎಲ್ಲರೂ ಈ ಪ್ರಾಡಕ್ಟ್ ಸೀಸನಲ್ ಇರೋದ್ರಿಂದ 2-2.5 ತಿಂಗಳು ಇರೋದ್ರಿಂದ ಎಲ್ಲರೂ ಇದಕ್ಕೆ ಲೈಕ್ ಮಾಡ್ತಾರೆ. ಮೀ ಟು ಕೈಂಡ್ ಆಫ್ ಪ್ರಾಡಕ್ಟ್ ಅಲ್ಲಿ ಸ್ವಲ್ಪ ಬೇರೆ ಪ್ರಾಡಕ್ಟ್ ಇರೋದ್ರಿಂದ ಇದು ಮಾರ್ಲಿಕ್ಕೆ ಖುಷಿನೂ ಆಗ್ತದೆ. ಬಟ್ ಮಾರ್ದಾಗ ಜನರು ಏನ್ ಹೇಳ್ತಾರೆ, ಥ್ಯಾಂಕ್ಸ್ ರೀ, ಇದು ನಾವು ತಿಂದೇ ಇಲ್ಲ, ನಮ್ಮ ಮಕ್ಕಳು ಫಸ್ಟ್ ಟೈಮ್ ತಿಂದಾವ, ನಾವು ಮರ್ತ್ ಹೋಗಿದ್ವಿ, ನಿಮ್ಗೆ ತುಂಬಾ ಥ್ಯಾಂಕ್ಸ್, ನಾವೇನಪ್ಪಾ ಅಂತ ಸಣ್ಣವಾದ ಬಹಳ ತಿಂತಿದ್ವಿ. ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾಗ ನಂಗೆ ಬಹಳ ಖುಷಿ ಅನಿಸ್ತದೆ, ಇಲ್ಲಪ್ಪ ನಾವೊಂದು ಚಲೋ ಪ್ರಾಡಕ್ಟ್ ಕೊಡ್ಲಿಕ್ಕತ್ತೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಇನ್ನು ರೈತರಿಗೊಂದು ಕಿವಿ ಮಾತು ಏನು ಹೇಳಿಕ್ ಬರ್ತೀನಿ ಅಂದ್ರೆ, ನಾನು ಯಾವುದೇ ಮಾಡಿದ್ರು ಅದನ್ನು ನಾವು ಸ್ವಂತ ಮಾರ್ಕೆಟಿಂಗ್ ಮಾಡಿ, ಎಲ್ಲಿಯವರೆಗೆ ನಾವು ಮಾರ್ಕೆಟ್ ಮಾಡಲು ನಮಗೆ ದುಡ್ಡು ಸಿಗಂಗಿಲ್ಲ, ನಮಗೆ ಬರೀ 40% ಮಾತ್ರ ಸಿಗ್ತದೆ. ಈ ವಿಷಯದಾಗ ನಾನು ಬಹಳ ಪರ್ಟಿಕ್ಯುಲರ್ ಇದ್ದೆ, ನಾ ಸ್ವಂತ ಮಾರ್ಕೆಟ್ ಮಾಡೀನಿ, ಎಲ್ಲ ಕಡೆ ಬ್ರ್ಯಾಂಡ್ ಮಾಡೀನಿ, ಎಲ್ಲ ಅಂಗಡಿ ಹೋಗಿ ಭೇಟಿಯಾಗಿದ್ದೀನಿ, ಇವತ್ತು ನಾಳೆ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಅದ ಅದನ್ನು ಯೂಸ್ ಮಾಡ್ಕೊಂಡಿನಿ. ಯಾಕಂದ್ರೆ ನಾವು ಒಳ್ಳೆ ಪ್ರಾಡಕ್ಟ್ ಮಾರ ಮುಂದಾಗ ಒಳ್ಳೆ ಜನ ಇರ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ. ಇದರಿಂದ ಏನಂದ್ರೆ ಮೌತ್ ಪಬ್ಲಿಸಿಟಿ ಅಂತೀವಿ, ಅದಕ್ಕೆ ನಾವು ಒಬ್ಬರು ತಿಂದವರು ಖುಷಿಯಾಗಿ ಮತ್ತೆ ಹೇಳಿಗತ್ತಾರೆ. ಹಿಂಗಾಗಿ ನಾವು ರೈತರು ಗುಣಮಟ್ಟದ ಪದಾರ್ಥ ಕೊಟ್ಟರೆ ನಮ್ಗೆ ಯಾವೆಲ್ಲೂ ಮಾರ್ಕೆಟ್ನಾಗ ಕಿಮ್ಮತ್ತದ, ನಾವೇನು ಮಾಡ್ತೀವಿ ಅದು ಮಾರ್ತಾ ಇಲ್ಲ, ನಾವು ನಮ್ಮೊಳಗೆ ನೋಡ್ಕೋಬೇಕು ಗುಣಮಟ್ಟ ಕೊಡ್ಲಿಕ್ಕತ್ತೀವ ಇಲ್ಲ. ಇದ್ರಾಗೂ ಭಾಳ ಚಾಲೆಂಜಸ್ ಅವ, ಈಗ ಶೆಲ್ಫ್ ಲೈಫ್ ಕಮ್ಮ ಅದ, ಅದು ಕರೆಕ್ಟ್ ತೆಗಿಬೇಕು, ಕ್ಲೀನ್ ಮಾಡಬೇಕು. ಅದು ಮಾಡಿದಾಗ ಮಾರ್ಕೆಟ್ನಾಗ ನಿಮ್ಗೆ 10 ರೂಪಾಯಿ ಬಜೆ 15 ರೂಪಾಯಿ ಸಿಗ್ತದೆ ಇಲ್ಲಂತಿಲ್ಲ, ಬಟ್ ನಾವು ಕ್ವಾಲಿಟಿ ಪ್ರಾಡಕ್ಟ್ ಕೊಡಲೇಬೇಕು. ದೇಶಪಾಂಡೆ ಅವರೇ, ಈಗ ನೋಡ್ರಿ ತಾವು ಶುರು ಮಾಡಿದ್ದು 1 ಎಕರೆ ಒಳಗೆ ಸೀತನಿ ಬೆಳೆದ್ರಿ, ಈ ವೆರೈಟಿ ಬಗ್ಗೆ ತಮಗ್ ಗೊತ್ತಿತ್ತ ಮೊದ್ಲ? ಅಲ್ಲ ಸರ್, ನನಗೆ ಅದೇ ಕೃಷಿ ವಿಜ್ಞಾನ ಕೇಳಿದ್ ಮಾತಾಡಿ ಎಲ್ಲ ಕಡೆ ಮಾತಾಡಿ ನೋಡಿದಾಗ ಸುರ್ತಿ ಅಂತ ವೆರೈಟಿ ಬರ್ತದ ಗೊತ್ತಾಯ್ತು. ಆಮೇಲೆ ಗುಜರಾತ್ ನಿಂದ ಬೀಜ ತರಿಸ್ತದೆ ಸರ್, ಹಿಂಗಾಗಿ ಅಲ್ಲಿ ಅವ್ರಿಗೆ ಯಾರು ಬೀಜ ಕೊಟ್ಟು ಅವ್ರಿಗೆ ಕೇಳ್ಕೊಂಡೆ, ಅವ್ರ ಈ ತಪ್ಪ ಬಿತ್ತಬೇಕು, ಈ ಟೈಪ್ ಇದು ಹಾರ್ವೆಸ್ಟಿಂಗ್ ಇರ್ತದೆ. ಹಂಗಾಗಿ ನಾವು ಈಗ 15 ಎಕರ್ ಏನ್ ಮಾಡಿದ್ನಲ್ಲ, ನಾನು ಆಕ್ಚುಲಿ ಇದು 15-20 ಆಗಸ್ಟ್ ಒಳಗೆ ಬಿತ್ತು ಬಿಡ್ತೀನಿ. ಸೊ ಎವ್ರಿ ಎಕರೆ 10-15 ದಿವಸ ಗ್ಯಾಪ್ ಕೊಡ್ಕೊತ ಹೋಗ್ತೀವಿ. ಆಕ್ಚುಲಿ ನಾವೇನು ಬೆದಿ ಅಂತೇವಲ್ಲ, ಜೋಳದ ಬೆದಿ ಅಂತ ಬರ್ತಾವಲ್ಲ, ಅವಾಗ ಬಿತ್ತಿವು 90 ಡೇಸ್ನಾಗ ಬರ್ತಾವ, ಇವು 120 ಡೇಸ್ ಬೇಕು ಸರ್. ಯಾವುದೇ ನಾವು ಅಗೇನ್ಸ್ಟ್ ದ ನೇಚರ್ ಹೋದಾಗ ಅದರದೇ ಆದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಅವ. ನಾ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ಖರೀಫ್ ರಬ್ಬಿ ಅಂತ ಏನೇ ಬೆಳಿ ಇರ್ತಾವ, ರಬ್ಬಿ ಖರೀಫ್ ಖರೀಫ್ ರಬ್ಬಿ ಆಗಂಗಿಲ್ಲ, ಬಟ್ ಈ ಜ್ವಾಳ ಒಂದು ನಮ್ಗೆ ಸಪೋರ್ಟ್ ಮಾಡ್ತದೆ. ಬಿಕಾಸ್ ನಾ ಏನು ಯಾವ ಏರಿಯಾದ ಒಕ್ಕಲ್ತನ ಮಾಡ್ತೀನಿ ತೇಂಗ್ಳಿ ಅಂದಲ್ಲಿ, ಅಲ್ಲಿ ನಮ್ಗೆ ಜಿಯೋಗ್ರಫಿಕಲ್ ಸಪೋರ್ಟ್ ಅದ, ನಮ್ಮಲ್ಲಿ ತೇಂಗ್ಳಿ ಮಾನದಂಡಿ ಜ್ವಾಳ ನಮ್ಮ ಹೊಲಗಳೇನವ, ಜ್ವಾಳ ಬೆಳೆ ಪೂರ್ತಿ ಬಂಗಾರ. ಹಿಂಗಾಗಿ ಅದನ್ನ ನಾನು ಯೂಸ್ ಮಾಡ್ಕೊಂಡೆ. ನಮ್ಮ ತಂದೆ ಹೇಳ್ತಿದ್ರು, ನೀವು ಹೊಲಕ್ಕೆ ಹೋದಾಗ ಹೊಲ ನಿನ್ನ ಸರಿ ಮಾತಾಡ್ತದ ಅಂತ ನಾವು ನಗ್ತಿದ್ದ, ಅದೇ ಹದಂಗ್ ಮಾತಾಡ್ತದ ಈಗ ಗೊತ್ತಾಗ್ತದೆ ಏನ್ ಹೇಳ್ತದ ಲ್ಯಾಂಡ್ ಅಂದ್ರೆ ನಮ್ಗೆ ಗೊತ್ತಾಗ್ರಿ. ನಾವು ಪರ್ಸನಲಿ ನಾ ಡೈಲಿ ಮುಂಜಾನೆ ಸಂಜೆಗೆ ಯಾವಾಗ ಟೈಮ್ ಸಿಗ್ತದೆ ನಾ ಹೊಲ್ದಾಗ ಹೋಗ್ತೀನಿ, ಎಲ್ಲ ಪೂರ್ತ 4 ಮೂಲಿ ಓಡಾಡ್ತೀನಿ, ಏನ್ ಕಂಬದ ನೋಡ್ತೀನಿ, ಏನ್ ಬೇಕು ನಂದು ಆರ್ಗಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿ ಇರೋದ್ರಿಂದ ನಮ್ಮಲ್ಲಿ ದನ ಕರ ಆಕಳು ಏನ ಅದೇನ್ ಸಿಸ್ಟಮ್ ಅದ ಯಾವ್ದು ಬಂದ್ ಮಾಡಿಲ್ಲ, ಅದನ್ನ ನಾನು ಯೂಸ್ ಮಾಡ್ತೀನಿ. ಈ ಗೋಕುಪ್ನಾಪದ ಯೂಸ್ ಮಾಡ್ತೀನಿ, ಮತ್ತೆ ವೇಸ್ಟ್ ಡಿಕಂಪೋಸ್ ಯೂಸ್ ಮಾಡ್ತೀನಿ, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀನಿ. ಪ್ಲಸ್ ನಾನು ಸ್ವಲ್ಪ ಎಜುಕೇಟೆಡ್ ಇರೋದ್ರಿಂದ ಕೆಲವೊಂದು ಆರ್ಗಾನಿಕ್ ಮೆನು ನಾ ಮನೆಗೆ ಮಾಡ್ಕೋತೀನಿ. ಇನ್ನು 3-4 ವರ್ಷದಿಂದ ಕಂಟಿನ್ಯೂ ಮಾಡೋದ್ರಿಂದ ಯಾವುದೇ ಒಂದು ಸಕ್ಸಸ್ ಸ್ಟೋರಿ ಬರಬೇಕಾದ್ರೆ 1,000 ದಿನ ಟೈಮ್ ಕೊಡ್ಬೇಕು, ಅದಕ್ಕೆ ಮಾಡೋದು ಬಿಡೋದು ಮಾಡೋದು ನಮ್ಗೆ ಉಪಯೋಗ ಇಲ್ಲ. ಸೀತನಿ ಮಾಡಿ ಒಂದು ಲೆವೆಲ್ನಾಗ ಈಗ ಅದು ಆಕ್ಚುಲಿ ಭಾಳ ಚಲೋ ಆಗಿದೆ, ನಂಗೆ ಮುಂದೆ ಎಕ್ಸ್ಪೋರ್ಟ್ನು ಆರ್ಡರ್ ಸಿಕ್ಕೋದು. ಈಗ ಅದನ್ನು ಬೇರೆ ಒಂದು IQF ಅಂತ ಬರ್ತದೆ, ಇಂಡಿವಿಜುವಲ್ ಕ್ವಿಕ್ ಫ್ರೀಜಿಂಗ್ ಮೆಥಡ್ ಅಂತ ಬರ್ತದೆ. ಈ ಸೀತನಿನ ಫ್ರೀಜ್ ಮಾಡಿ ಆಲ್ ಓವರ್ ಇಂಡಿಯಾ ಒಳಗೆ ಕಳಿಸೋದು ನನ್ನ ಏಮ್ ಅದ, ಅಂದ್ರೆ ಎಲ್ಲ ಕಡೆ ರೌಂಡ್ ದ ಕ್ಲಾತ್ ಇದನ್ನು ಸೂಪರ್ ಫುಡ್ ಆಫ್ ಗುಲ್ಬರ್ಗಾ ಅಂತ ಲಾಂಚ್ ಮಾಡೋ ಪ್ಲಾನಿಂಗ್ ಅಂದಂದು. ಅಂದ್ರೆ ಸರ್, ನಮ್ ಒಂದು ಗುಲ್ಬರ್ಗಾ ಅದು ಬ್ರ್ಯಾಂಡ್ ಇರ್ತದೆ ಅಂತ ಹಿಂಗೆ ಅಡ್ಡಿಲ್ಲ. ಈಗ 1 ಎಕರೆದೊಳಗೆ ಏನು ತಾವು ಪ್ರಯೋಗ ಮಾಡಿ ಮನೆ ಸಲುವಾಗಿ ಬೆಳೆದ್ರಿ, ಇನ್ನು ಒಮ್ಮೆ ನೀವು 15 ಎಕರೆ ಬೆಳೆಯೋದಕ್ಕೆ ಶುರು ಮಾಡಿದ್ರಿ, ನಿಮಗೆ ಆ ಟೈಮ್ನೊಳಗೆ ಏನು ವಿಚಾರ ಇತ್ತು? 15 ಎಕರೆ ಒಮ್ಮೆ ನೀವು ಬೆಳೆದು ಅದನ್ನು ಮಾರ್ಕೆಟ್ ಮಾಡ್ತೀನಿ ಅನ್ನುವಂಥದ್ದೇನು ವಿಶ್ವಾಸ ಇತ್ತ? ಅಫ್ಕೋರ್ಸ್, ಭಾಳ ಒಳ್ಳೆಯ ಕ್ವಶನ್ ಸರ್. ಬೇಸಿಕಲಿ ನಾನು ಹೇಳ್ದಂಗೆ 15 ವರ್ಷ ನಾವೇನು ಫಾರ್ಮಾದಲ್ಲಿ ಕೆಲಸ ಮಾಡಿದ್ದೀನಿ ಸರ್, ಅಲ್ಲಿ ನಾವು ಮಾರ್ಕೆಟ್ ಸರ್ವೆ ಅಂತ ಮಾಡ್ತೀವಿ. ಅಂದರೆ ನಾನು 1 ಎಕರೆ ಬೆಳೆದಾಗ ಎಲ್ಲ ಕಡೆ ಕೊಟ್ಟು ನೋಡಿದೆ, ನಾನು ಮಾರ್ಕೆಟ್ ಸರ್ವೆ ಮಾಡಿದೆ ಎಷ್ಟು ಹೋಗ್ತದೆ ಗುಲ್ಬಾಗ, ಎಷ್ಟು ತಿನ್ಬೋದು, ಎಷ್ಟು ಕೆಪಾಸಿಟಿ. ನಾನೀಗ ಮಾಡಿದ್ದು ಬರೀ 50% ಮಾರ್ಕೆಟ್ ಕವರ್ ಮಾತು, ಇನ್ನೂ 50% ಮಾರ್ಕೆಟ್ ಅನ್ಟಚ್ ಇದೆ. ಸೊ ನನ್ನ ಸ್ವಲ್ಪ ಮಾರ್ಕೆಟಿಂಗ್ ನಾಲೆಜ್ ಇರೋದ್ರಿಂದ, ಮೌತ್ ಪಬ್ಲಿಸಿಟಿ ಪ್ಲಸ್ ಒಂದು ಬ್ರ್ಯಾಂಡ್ ಇರೋದ್ರಿಂದ ಒಮ್ಮೆ ರಿಸ್ಕ್ ತೊಗೊಂಡಿದ್ದೆ. ರಿಸ್ಕ್ ಏನು ಬಗ್ಗೆ ಅದಕ್ಕೆ ಇದು ಏನು ಬೇರೆ ಆಪ್ಷನ್ ಇದೆ, ರಿಸ್ಕೇ ತೊಗೊಂಡೆ. ಹಾಂ, ನನ್ನ ಮೈನತ್ ಯಾವಾಗಲೂ ಭೂಮಿ ತಾಯಿ ನಮ್ಗೆ ಕೈ ಬಿಡಂಗಿಲ್ಲ ಅನ್ನಕ್ಕೆ. ಫಸ್ಟ್ ಇಯರ್ ನನ್ನ ಅನ್ಕೊಂಡಷ್ಟು ಸಕ್ಸಸ್ ಬರಲಿಲ್ಲ 15 ಎಕರ್ನಾಗ ಒಂದು 7 ಎಕರ್ ಬರೀ ಜ್ವಾಳ ಆದವು, ಅಂದ್ರೆ ಸೀತನಿ ಮಾಡ್ಲಿಕ್ಕೆ ಆಗಲಿಲ್ಲ. ಆ ಜ್ವಾಳ ಹೆಂಗದ ಅದಕ್ಕೆ ಭಾಳ ಕಿಮ್ಮತ್ ಕಮ್ಮ, 800-2,000 ರೂಪಾಯಿ ಅಷ್ಟೇ ಹೋಗ್ತಾವ, ಬಿಕಾಸ್ ಅವು ರೊಟ್ಟಿ ಮಾಡ್ಲಿಕ್ಕೆ ಬರಂಗಿಲ್ಲ. ಸೀತನಿ ಅಂತ ಬಂದಾಗ ಇವು ವೆರೈಟಿ ಸೀತನಿ ಹೆಂಗಿರ್ತದೆ ಸರ್, ಇದ್ರ ಫೈಬರ್ ಮತ್ತು ಮೈಕ್ರೋ ನ್ಯೂಟ್ರಿಷನ್ ಜಾಸ್ತಿ ಇರೋದ್ರಿಂದ ಹಸಿದಾಗ ಮಾತ್ರ ಇದು ವ್ಯಾಲ್ಯೂ, ಒಣಗದ ಮೇಲೆ ಇದು ಬರೀ ಜರ್ಮಿನೇಷನ್ ಸಲಕ್ಕೆ ಮಾತ್ರ ಬೇಕಾಗ್ತದೆ, ಅದಕ್ಕೆ ರೇಟ್ ಇಲ್ಲಂಗಿಲ್ಲ, ರೊಟ್ಟಿ ಸರಿಯಾಗಿಲ್ಲ. ಹಿಂಗಾಗಿ ಅದೂ ಆಯ್ತು, ನಂಗೆ ಲಾಸ್ ಏನಾಗಿಲ್ಲ, ನೋ ಲಾಸ್ ನೋ ಪ್ರಾಫಿಟ್ ಆಗಿದ್ದೆ. ಬಟ್ ನೆಕ್ಸ್ಟ್ ಇಯರ್ ಭಾಳ ಕರೆಕ್ಟ್ ಪ್ಲಾನ್ ಮಾಡಿದಾಗ ಲಾಸ್ಟ್ 2 ವರ್ಷದಿಂದ ಎಕರೆಗೆ ಒಂದು ಇಷ್ಟು ಎವರೇಜ್ ಏನು 60-70 ಸಾವಿರ ಬರಬೇಕು ಬರ್ತದೆ. ಇದ್ರ ಕಣಕಿ ಮಾತ್ರ ದನಗಳು ಭಾಳ ಲೈಕ್ ಮಾಡ್ತಾವ, ಭಾಳ ಚಂದ ಲೈಕ್ ಮಾಡ್ತಿಂತಾರ. ಮೇವು ನನಗೆ ಭಾಳ ಉಪಯೋಗ ಆಯ್ತು, ನಮ್ದು ಎಲ್ಲ ಒಕ್ಕಲ್ತನ ಮನೆ ಇರೋದ್ರಿಂದ ಇದ್ರ ಮೇವು ನಂಗೆ ಸಪೋರ್ಟ್ ಆಯ್ತು. ಈಗ ತಾವು ಒಂದು ವಿಚಾರ ಹೇಳಿದ್ರಿ, ಆಗಸ್ಟ್ದಿಂದ ಬೆಳೀತಾ ಇದ್ದೀನಿ ಅಂಥೇಳಿ. ಸಾಮಾನ್ಯವಾಗಿ ಜೋಳ ಅಂದಂಗೆ ನಮ್ಮದು ಅಕ್ಟೋಬರ್ ನಂತರ ಬರುವಂಥ ಒಂದು ಬೆಳೆ, ಹಿಂಗಾರಿ ಬೆಳೆ. ಈ ಸಮಯದೊಳಗೆ ಅಂಥ ಒಂದು ಏನು ಬದಲಾವಣೆ, ಸಮಯದ ಬದಲಾವಣೆಯಿಂದ ನಿಮಗೆ ಏನು ವ್ಯತ್ಯಾಸಗಳು ಕಂಡು ಬಂದು? ಅಫ್ಕೋರ್ಸ್, ಈ ಸಲ ಜೋಳಕ್ಕೆ ಏನು ಮಾಡಿದೆ ಸರ್, ಏರು ಮಡಿ ಅಂತಿಲ್ಲ, ಮಡಿ ಮಡಿ ಮಾಡಿ ನಮ್ಮ ಹೊಲದಲ್ಲಿ ಯಾವ

ಸಂಶೋಧನಾ ಕೇಂದ್ರ ಇದೆ ಇದೆ, ಅಲ್ಲಿಂದ ಕೃಷಿ ವಿಜ್ಞಾನ ಹೆಡ್ ಡೀನ್ ಅವ್ರು ನಂಗೆ ಕಾಲ್ ಮಾಡಿದ್ರು, ಸರ್ ಬಂದು ನೀವು ನಿಮ್ ಎಕ್ಸ್ಪೀರಿಯನ್ಸ್ ಹೇಳ್ರಿ. ಅವ್ರ 3 ವರ್ಷ ನನ್ನ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನೋಡ್ಯಾರ ಅವ್ರು ಹೆಂಗ್ ಮಾಡ್ತಾರೆ ಅಂತ. ಸೊ ಅವ್ರು ಬಹಳ ಖುಷಿ ಇದಾರೆ ನೀವು ಬಂದ್ರೆ. ಹಂಗಾಗಿ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ಅಫ್ಕೋರ್ಸ್ ರಿಕಗ್ನೇಷನ್ ಇರ್ತದೆ. ಅಲ್ಲಿ ಒಂದು ಎಕ್ಸಾಂಪಲ್ ಅಡ್ಡಿಲ್ಲ. ಈಗ ನೀವೇನು 1 ಎಕರೆದಿಂದ ಒಮ್ಮೆ ಹೆಚ್ಚಿಗೆ ನೀವು ಏರಿಯಾದೊಳಗೆ ಬೆಳೆಯಕ್ ಶುರು ಮಾಡಿದ್ರಿ, ಈಲ್ಡ್ ಕೂಡ ಹೆಚ್ಚಿಗೆ ಬಂತು ನಿಮಗೆ. ಮತ್ತೆ ಈಗ ತಾವು ಹೇಳ್ದಂಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು ಬಹಳ ಮುಖ್ಯ ಆಗ್ತದೆ. ಯಾರಿಗೆ ನೀವು ತಲುಪಿಸಬೇಕು, ಯಾರಿಗೆ ಮಾರಾಟ ಮಾಡಬೇಕು, ಎಲ್ಲೆಲ್ಲಿ ಮಾರಾಟ ಮಾಡಬೇಕು, ಎಷ್ಟಕ್ಕೆ ಮಾರಾಟ ಮಾಡಬೇಕು, ಇವೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ನಿಂತು ಬಿಡ್ತಾವ. ಮತ್ತೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದಾಗ್ಲಿ, ಆಮೇಲೆ ಸರಬರಾಜು ಮಾಡೋದಾಗ್ಲಿ, ಇವೆಲ್ಲ ಒಂದ್ ಸ್ವಲ್ಪ ಸವಾಲುಗಳೇ ಅಂತ ಹೇಳಿ ಅಂತ ಹೇಳ್ಬಹುದು. ಸರ್ ಸ್ಟಾರ್ಟಿಂಗ್ ಸೀದ್ನಿ ತಿನ್ನಿ ಅದ ನಡೆದು ಮುಗಿಯುವವರೆಗೆ ಚಾಲೆಂಜೇ ಇದೆ. ಯಾಕಂದ್ರೆ ನಾವು 1-2 ದಿವಸ 4 ದಿವಸ ಲೇಟ್ ಮಾಡಿದ್ರೆ ಕೆಳಗಿನ ಬಿಳಿ ಆಗ್ತಾವ, ಮ್ಯಾಗಿನ ಹಸಿ ಬರ್ತದೆ, ಹೌದು, ಆ ರುಚಿ ತಪ್ಪುತ್ತದೆ. ಸೊ ಅದನ್ನ ಎವ್ರಿ ಡೇ ಹೊಲದಾಗ ಮಾನಿಟರ್ ಮಾಡಿ ಲೇಬರ್ ಟ್ರೈನಿಂಗ್ ಕೊಟ್ಟು ಅದನ್ನ ಈ ಚಿತ್ನಿ ಬರೀ ಕೈಲಿ ತಿಕ್ಕಿದ್ರೆ ಬಿಚ್ಚ ಬಿಡ್ತಾವ. 85-90% ಡಿಸ್ಪೋಸಿಬಲ್ ರೇಟ್ ಅದ ಅಂದ್ರೆ ಬಿಚ್ಚ ಬಿಡ್ತಾವ. ಅದನ್ನ ನಾವು ಕ್ಲೀನ್ ಆಗಿ ಜರಡಿಗೆ ಹಾಕಿ ಮತ್ತು ಕೇರಿ ತೂರಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತೀವಿ. ಗುಲ್ಬರ್ಗ ಬರೋಕಿನ ಮೊದಲು ಈಗ ನಂದು ಏನದು ಲಾಸ್ಟ್ 3 ವರ್ಷ ಮಾಡಿದ ಎಲ್ಲರಿಗೆ ಗೊತ್ತದಕ್ಕೆ ನಮ್ದು ಲೋಕಲ್ ಬ್ರ್ಯಾಂಡ್ ಚಲೋ ಅಂತ ಹೇಳಿ. ನಾನು ಸ್ಟಾರ್ಟಿಂಗಲ್ಲಿ ½ ಕೆಜಿ ಪ್ಯಾಕೆಟ್ ಮಾಡಿದ್ದೆ, ನಂದು 250 ರೂಪಾಯಿ ಕೆಜಿ ಇರುತ್ತೆ ಸರ್. ಇನ್ನೊಂದು ಹೇಳ್ಬೇಕಾದ್ರೆ ನಿಮ್ಗೆ, ನಾನು ಮಾರ್ಕೆಟ್ ಏರಿಳಿತಕ್ಕೆ ನಾನು ಲೆಕ್ಕ ಹಾಕಂಗಿಲ್ಲ ಸರ್. ಈ ಸಂಡೇ ಸಾಟರ್ಡೇ ಹಬ್ಬ ಬಂದಾಗ 400 ಕಿಲೋ ಮಾರ್ತಾರೆ, 500 ರೂಪಾಯಿ ಕಿಲೋ ಮಾರ್ತಾರೆ. ಸಂಕ್ರಾಂತಿ ಬಂದಾಗ ನಾವು ರೈತರಿರೋದ್ರಿಂದ ನಾನು 250 ಮಾರ್ತೀನಿ, ಒಂದೇ ರೇಟು. ಆಕ್ಚುಲಿ ಭಾಳ ಜನ ಅಂತಾರೆ, ಇಲ್ರಿ ಇವತ್ತು 400 1000 ಇಲ್ಲಿ ಮಾರ್ಕೆಟ್ನಾಗ. ನಾವು ರೈತಾಗಿ ನನಗೆ ಒಂದು ಎಷ್ಟು ಬೇಕು ಅಷ್ಟೇ ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ, ತಿಂದು ಡೈಜೆಸ್ಟ್ ಆಗಲ್ಲ. ಸೊ 250 ರೂಪೀಸ್ ಕೆಜಿ ಮಾರ್ತೀನಿ ನಾನು. ಮಾರ್ಕೆಟ್ ಏನೇ ಆಗಲಿ, ಯಾಕಂದ್ರೆ ಬೇರೆ ಕಡೆ ಸೋಲಾಪುರ ಮಹಾರಾಷ್ಟ್ರ ಬರ್ತಾವ, ಅವ್ರು 300-400 ಮಾರ್ತಾರೆ, ನನಗೆಲ್ಲ ಗೊತ್ತದ ಮಾರ್ಕೆಟ್ ಬಗ್ಗೆ. ಅದ್ರ ಸ್ಟಡಿ ಮಾಡಿ 250 ರೂಪೀಸ್ ನನಗೆ ವರ್ತ್ ಅನಿಸ್ತು. ನನ್ನ ಲೇಬರು ನನ್ನ ಎಕ್ಸ್ಪೆನ್ಸಸ್ ಎಲ್ಲ ಹೋಗಿ ನನಗೆ ಒಂದು 4 ದುಡ್ಡು ಬಿಡ್ತಾವ ಅಂತ ಗೊತ್ತಾಯ್ತು. ನಾನು ಕೃಷಿ ವಿಜ್ಞಾನ ಕೇಳ ರಾಜ್ಯಗಳ ಸರ್ ಜೊತೆ ಮಾತಾಡಿದೆ. ಲಾಸ್ಟ್ 3 ವರ್ಷದಿಂದ ನಾನು ರೇಟ್ ಏರಿಸೇ ಇಲ್ಲ. ಭಾಳ ಜನ ಅಂತಾರೆ, ಇಲ್ರಿ ನೀವು ಅಷ್ಟೇ ಇಟ್ರಲ್ಲಿ ರೇಟು ಸಾಕಂತ ಹೇಳ್ಬಿಡ್ತೀನಿ. ಹಿಂಗಾಗಿ ಅದೊಂದು ನಂಗೆ ಒಂದು ಬ್ರ್ಯಾಂಡಿಂಗ್ ಆಗಿದೆ ಸರ್. ಸ್ಟಾರ್ಟಿಂಗ್ ನಂಗೆ ಮಾಡ್ಲಿಕ್ಕೆ ಅಡ್ವಾಂಟೇಜ್ ಅಂದ್ರೆ ನಾವು ಪ್ರೈಸ್ ಅಟೆಂಪ್ಟ್ ಆಗಿಲ್ಲ ನಂದು, ಹೆಚ್ಚು ಸಿಗ್ತದೆ ಅಂತೇಳಿ, ಹೆಚ್ಚು ಓಡಿಲ್ಲ ಕಮ್ಮಿ ಸಿಗ್ತಂತಾನೆ ಟೆನ್ಷನ್ ಆಗಿಲ್ಲ. ನಂದು ರೇಟ್ ಫಿಕ್ಸ್ ಇರೋದ್ರಿಂದ ತಾನೇ ಗೊತ್ತಾಯ್ತು. ನಾನು ಮೌತ್ ಪಬ್ಲಿಸಿಟಿ ಮಾಡಿದೆ. ನಾ ಆಕ್ಚುಲಿ 2-3 ತಾಸು ಸ್ಟಾರ್ಟಿಂಗ್ ಆಗಿ ಕೊಟ್ಟಾಗ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಕೇಳ್ತಿದ್ದೆ ಹೆಂಗ ಅನಿಸ್ತು ನಿಮ್ಗೆ, ಸ್ವಂತ ಫೋನ್ ಮಾಡ್ತಿದ್ದೆ ಎಲ್ಲರಿಗೆ ಫೋನ್ ಎಲ್ಲರಿಗೆ ಸರ್. ನಾನು ಡೈಲಿ 250-300 ನನ್ನ ಕಾಲ್ ಹಿಸ್ಟ್ರಿ ಅದ 300 ಜನರಿಗೆ, ನಾ ಯಾರಿಗೆ ಕೊಡ್ತೀವಿ ಎಲ್ಲರಿಗೆ ಕಾಲ್ ಮಾಡ್ತಿದ್ದೆ. ಸೊ ಎವ್ರಿಬಡಿ ವಾಸ್ ವೆರಿ ಹ್ಯಾಪಿ. ಮತ್ತೆ ನಿಮ್ದು ಒಕ್ಕಲ್ತನದ ಕೆಲಸ ಏನಾಗಬೇಕು ಈ ಟೈಮ್ ಒಳಗೆ ನೀವು ಫೋನ್ ಮಾಡ್ಕೊತಿದ್ರೆ? ಇಲ್ಲ ಸರ್, ಈ ಟೈಮೇನೆ ಬರೀ ನಾ ದಿನದಾಗ 2-3 ತಾಸು ಅಷ್ಟೇ ಹೊಲಕ್ಕೆ ಹೋಗಿರ್ತೀನಿ, ಬಾಕಿ ಟೈಮ್ ಗುಲ್ಬರ್ಗೆ ಇರ್ತೀನಿ, ರೆಸ್ಟ್ ಆಫ್ ದಿ ಟೈಮ್ ನಾ ಊರಾಗ ಇರ್ತೀನಿ. ಈ ಸೀತ್ನಿ ಬಂದಾಗ ಮಾತ್ರ ನಾನು ಗುಲ್ಬರ್ಗ್ ಇರೋದು ಅಡ್ವಾಂಟೇಜ್ ಏನಂದ್ರೆ, ಸುಮಾರು ಜನ ನಂಗೆ ಭೇಟಿ ಆಗ್ಬೇಕಂತಾರೆ, ಕ್ಯೂರಿಯಾಸಿಟಿ ಈ ಹೆಂಗ್ ಮಾಡಿರಿ ಅಂತ ಕೇಳ್ತಾರೆ. ಈ ಸ್ಟಾರ್ಟಿಂಗ್ ಏನಾಯ್ತಿದ್ದು 400-500 ರೂಪಾಯಿ ಮಣ ಬರೀ VVIP ಮಂದಿ ತಿನ್ನೋದಷ್ಟೇ ಅಂತ ತಲೆಗೆ ಬಂದಿತ್ತು. ಅದಕ್ಕೆ ನಾನು 250-1.25 125 ಅರ್ಧ ಕಿಲೋ ಇವತ್ತು ಯಾರಿಗೆ ದೊಡ್ಡ ಮಾತಿಲ್ಲ. ಒಂದು ಪಾನಿಪುರಿ ಅಂಗಡಿಗೆ ಹೋದ್ರೆ ಒಂದು ಫ್ಯಾಮಿಲಿ 200 ಬಿಲ್ ಆಗ್ತದೆ. ಸೊ ಹಿಂಗಾಗಿ ನನಗೆ ಅನಿಸ್ತು ಅಫೋರ್ಡೇಬಲ್ ಅನಿಸ್ತು. ಅದಕ್ಕೆ 120 ರೂಪಾಯಿ ಒಂದು ಪ್ಯಾಕೆಟ್ ಮಾರೋದ್ರಿಂದ ನಂಗೆ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಮೇಂಟೈನ್ ಮಾಡೋದು ಏನಾಯ್ತು, ಮಾರ್ಕೆಟ್ ಹೆಚ್ಚಾಯ್ತು. ಸೊ ನಂಗೆ ಅದು ಇನ್ಸ್ಪಿರೇಷನ್ ಬಂತು, ಯಾಕೆ ಮಾಡಬಾರ್ದು ಅಂತ ಇಮಿಡಿಯೇಟ್ ಸ್ಟೆಪ್ ತೊಗೊಂಡೆ. ಕಂಟಿನ್ಯೂ ಆಯ್ತು. ಈಗ ನಾನು ಏನು ಬೆಳೀತದೆ ಡೈಲಿ 70-80 ಕಿಲೋ ನಾನು ದಿನ ಮಾರಾಟ ಆಗ್ತದೆ. ಅಂದ್ರೆ ಎಷ್ಟು ದಿವಸ ಇದು ನನ್ನ ಸರ್? ನಾನು ಆಕ್ಚುಲಿ 3 ತಿಂಗಳು ಕೊಡ್ತೀನಿ. ಈಗ 3 ತಿಂಗಳು ನವೆಂಬರ್ 25ಕ್ಕೆ ಚಾಲು ಮಾಡೀನಿ. ಸೊ March 1st ತಾನೇ ಕೊಡ್ತೀನಿ. ಅಂದ್ರೆ ನಾ ಈಗ ಲಾಸ್ಟ್ ಇನ್ನೊಂದು 8 ದಿವಸ ಕೆಳಗೆ 1 ಎಕರೆ ಬಿತ್ತೀನಿ ಸರ್. ಅದು ಕಂಪ್ಲೀಟ್ ನೀರಾವರಿ ಅದ ಸರ್. ಏನಾಗ್ತದೆ ಈಗ ಕೆಲವೊಂದು ಸೀಸನ್ಸ್ ಬರ್ತಾವೆ. ಈಗ ಫಾರ್ ಎಕ್ಸಾಂಪಲ್ 26 ಜನವರಿ ನ್ಯೂ ಇಯರ್ ಸಂಡೇ ಕಂಟಿನ್ಯೂ ಹಾಲಿಡೇ ಕ್ರಿಸ್ಮಸ್ ಹಾಲಿಡೇ ಈ ಸಂಕ್ರಾಂತಿ ಅಂತ ಬಂದಾಗ ಭಾಳ ಡಿಮಾಂಡ್ ಇರ್ತದೆ. ಎಲ್ರಿ ಏನಾಗ್ಯದ ಸೀತ್ನಿ ತಿನ್ನೋ ಹೊಲ ಹೋಗಂತ ಭಾಳ ಕಾಯಿಸಿ ಇರ್ತದೆ ಮಂದಿ. ಎಲ್ಲರೂ ಮಲ್ಕ ಹೋಯ್ ಸೀತ್ ನಮ್ಮ ಸೀತ್ನಿ ಹುರ್ಕೊಂಡು ತಿಂತಾರೆ, ಮನೆಯಾಗ ವೀಕೆಂಡ್ ಪಾರ್ಟಿ ಮಾಡ್ತಾರೆ. ಈಗ ಇನ್ನೊಂದು ಅಡ್ವರ್ಟೈಸ್ ಅಂದ್ರೆ ನಾನು ಇರೋದು ಏರಿಯಾ ಕೋವಾಪ್ಲಾಟ್ ಸರ್. ಕೋವಾಪ್ಲಾಟ್ ನಂಗೆ ಒಂದು ಅನುಕೂಲ ಆಗ್ಯದ. ಅಲ್ಲೆಲ್ಲ ಸೀತ್ನಿ ಲವರ್ಸ್ ಇದ್ದಾರೆ. ಆಲ್ಮೋಸ್ಟ್ ಯಾರು ಸೀತ್ನಿ ತಿಂತಾರೋ ಅವ್ರು ಆಲ್ಮೋಸ್ಟ್ ಅಲ್ಲಿ ಅಂದ್ರೆ ಲೈಕ್ ಅಫೋರ್ಡೇಬಲ್ ಅನ್ಬೋದು ನೀವು. ಅಥವಾ ಯೂಶಲಿ ಕೆಲವೊಂದು ಸಮಾಜ ಭಾಳ ಲೈಕ್ ಮಾಡ್ತಾರೆ. ನಮ್ದು ಇದು ಜೈನ್ ಸಮಾಜ ಅನ್ರಿ, ಮಾರ್ವಾಡಿ ಸಮಾಜ ಅನ್ರಿ, ಬ್ರಾಹ್ಮಿಣ್ಸ್, ಇವೆಲ್ಲ ಏನಾಗ್ತದೆ ಪ್ರಿಫರ್ ಮಾಡ್ತಾರೆ. ಆಕ್ಚುಲಿ ಅವರು ಡೇಲಿ ಅದ್ರದ್ದು ಮುಂಜಾನೆ ನಾಷ್ಟ ಅಂತ ಮಾಡೇ ಆ ಟೈಪ್ ಇರೋದ್ರಿಂದ ಹಂಗೆ ಆ ಏರಿಯಾ ಒಳಗೆ ಸ್ವಲ್ಪ ಚಲೋ ಮಂದಿ ಇರೋದ್ರಿಂದ ಮತ್ತೆ ಎಲ್ಲರೂ ರೀಚ್ ಆಗಿ ಚಲೋ ಆಯ್ತಿಲ್ಲ ಇಲ್ಲಿ ಸಿಗ್ತಾವ ರೇಟ್ ಫಿಕ್ಸ್ ಇರ್ತದ ಅಂದ್ ನಂಗೆ ಭಾಳ ಟಫ್ ಆಯ್ತು. ಸ್ಟಾರ್ಟಿಂಗ್ ಅಷ್ಟು ಈಸಿ ಇರಲಿಲ್ಲ. ದಿನ 30-40 ಕಿಲೋ ಉಳಿತಿದ್ದು ನಾನು ಭಾಳ ಫೇಸ್ ಮಾಡೀನಿ. ಆ ಲಾಸ್ಟ್ 2 ವರ್ಷ ನಂಗೆ ಕಂಫರ್ಟೇಬಲ್ ಇದಕ್ಕಾಯ್ತಂದ್ರೆ ಕ್ವಾಲಿಟಿ ನಾನು ದಿನಕ್ಕೆ ದಿನ ಇಂಪ್ರೂವ್ ಮಾಡಿ ನಾನು ಯಾವಾಗೇ ಫೋನ್ ಬರಲಿ ಫೋನ್ ಅಟೆಂಡ್ ಮಾಡ್ತೀನಿ. 1/2 ಕೆಜಿ ಅಂದ್ರೂ ಒಯ್ದು ಕೊಟ್ಟು ಬರ್ತೀವಿ. ಹೋಮ್ ಡೆಲಿವರಿ ಅಂತಿಲ್ಲ, ಬಟ್ ಕೆಲವೊಂದು ಎಕ್ಸ್ಕ್ಯೂಸಿವ್ ಕೇಸ್ ಇದ್ದಾಗ ಕೊಟ್ಟಿರ್ತೀವಿ. ಈ ಸಲ ಏನು ಮಾಡೀನಿ ಸರ್, ಗುಲ್ಬರ್ಗ ಒಂದು 6-7 ಪಾಯಿಂಟ್ ಎಕ್ಸ್ಟ್ರಾ ಮಾಡೀನಿ. ಓಂ ನಗರದ ರೀ, ಜಯನಗರ, ಈಗ ರಾಮ ಮಂದಿರ, ಅಲ್ಲಿಂದ ಮಂದಿ ಬರ್ಲಿಕ್ಕೆ ದೂರ ಆಗ್ತದೆ. ನಾ ಯಾರಿಗೆ ಕೊಟ್ಟಿನಿ ಅವ್ರು 250 ಜಾಸ್ತಿ ಮಾರೋದಿಲ್ಲ. ನಮ್ಮ ಡೀಲರ್ಸ್ ಹೆಂಗಿದ್ದಾರೆ ಅವ್ರು 250 ಜಾಸ್ತಿ ಮಾರಂಗಿಲ್ಲ. ಹಿಂಗಾಗಿ ಅಲ್ಲಿನೂ ಅಡ್ವಾಂಟೇಜ್ ಚಲೋ, ಅವ್ರಿಗೂ ಹೆಲ್ಪ್ ಆಗ್ಯದ. ಜನರೇ ಬಂದು 125 ರೂಪಾಯಿ ಒಂದು ಪ್ಯಾಕೆಟ್ ಒಯ್ದಿರ್ತಾರೆ, ಅವ್ರು ಭಾಳ ಪರೇಷಾನಾಗ ಏನ್ರಿ ನಾವು ರೇಟ್ ಕೆಳಗಿನ ಮೊದಲೇ 125 ಕೊಟ್ಟು ಅದು ದಟ್ಸ್ ಕಾಲ್ಡ್ ಮಾರ್ಕೆಟಿಂಗ್ ಸರ್. ಅವ್ರು ನಮ್ಮ

ಎಲ್ಲೆಲ್ಲಿ ಬಹಳ ಜನ ಕೂರ್ತಾರೋ ಅಲ್ಲಿ ಮಾತಾಡ್ರಿ ಅಂದ್ರೆ ಎಲ್ಲ ಕಡೆ ಹೋಗ್ತೀವಿ, ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ಭೇಟಿ ಆಗ್ತದೆ. ನಾನು ಸ್ವಂತ ನನ್ನ ಗಾರ್ಡನ್ ಒಳಗೆ 4 ಹೋಗ್ತೀನಿ ಸರ್. ಓಣೆ ಒಂದೊಂದು ಫೇಮಸ್ ಇರ್ತಾವ, ಈಗ ನಮ್ಮ ಕೋವಾಪಾಟ್ ಒಳಗೆ ಒಂದು ಹಿಟ್ಟಿನ ಗಿರಣಿ ಭಾಳ ಫೇಮಸ್ ಸರ್, ಅಲ್ಲಿ ಕೊಡ್ತೀನಿ. ಒಂದು ಜನರು ಎಲ್ಲಿ ಸ್ಟೆಪ್ಪಿನ ಜನ ಭಾಳ ಮಂದಿ ಬರ್ತಾರೋ ಅಲ್ಲಿ ಡಿಸ್ಪ್ಲೇ ಆಗಬೇಕಿದು. ಡಿಸ್ಪ್ಲೇ ಆದಾಗ ಸೆಕೆಂಡ್ ಕ್ವಶನ್ ಕೇಳೋದು ಏನಂತ ಕೇಳ್ತಾರೆ, ಥರ್ಡ್ ಕ್ವಶನ್ ತೊಗೊಂಡ್ಬಿಡ್ತಾರೆ. ಈಸಿ ಅಕ್ಸೆಸಬಿಲಿಟಿ ಬೇಕು ಸರ್, ಟೈಮಿಗೆ ಅಲ್ಲಿ ರೀಚ್ ಆಗಬೇಕು, ಅದನ್ನು ಕರೆಕ್ಟ್ ಡಿಸ್ಪ್ಲೇ ಇಡಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಅವಾಗ ರಿಪೀಟ್ ಆರ್ಡರ್ಸ್ ತಾನೇ ಬರ್ತದೆ. ಒಂದು ಸಲ ಕಸ್ಟಮರ್ ಬಾಯ್ ಹೋಗ್ಬೇಕು ಸರ್, ಹೋದಂದ್ರೆ ಮುಗಿತದೆ ನಮ್ಮ ಫಿಕ್ಸ್ ಕಸ್ಟಮರ್ ಅವರು. ಅಂದ್ರೆ ಈಗ ಯಾರು ನಿಮ್ಮ ಸೀತನಿಯನ್ನ ಮೊದಲಿಗೆ ರುಚಿ ನೋಡ್ತಾರ, ಎರಡನೇ ಸಲ ನಿಮ್ ಕಡೆ ಬರ್ತಾರೆ? ಅಫ್ಕೋರ್ಸ್, ಯಾಕಂದ್ರೆ ನಂದಲ್ಲ ಸೀತನಿ ಪ್ರಭಾವ, ಕ್ವಾಲಿಟಿ ಸೀತನಿ ಕೊಟ್ಟರೆ ಮಂದಿ ಲೈಕ್ ಮಾಡ್ತಾರೆ. ಈಗ ಯಂಗ್ ಜನರೇಷನ್ ಗಳಿಗೆ ಅದು ಸೀತನಿ ಬಗ್ಗೆ ಗೊತ್ತೇ ಇಲ್ಲ, ಅವ್ರಿಗೆ ಶುರು ಅಲ್ಲಂತಾರೆ, ಆಮೇಲೆ ತಿಂದ ಮತ್ತೆ ಅವರೇ ಲೈಕ್ ಮಾಡ್ತಾರೆ. ಈಗ ತಾವೇನು ಸಾವಯವದೊಳಗೆ ಬೆಳೀತಾ ಇದ್ದೀರಿ, ಸಾಕಷ್ಟು ಸಂಪನ್ಮೂಲಗಳನ್ನ ನಿಮ್ಮ ಹೊಲದಿಂದನೇ ತಾವು ಮಾಡ್ಕೊಳ್ತಾ ಇದ್ದೀರಿ, ಇದ್ರೊಳಗೆ ತಾವು ಹಾಕ್ತಾ ಇರುವಂತ ಒಂದು ಏನು ಖರ್ಚು ಏನದಲ್ಲ, ಅದು ನಮ್ಮ ರೈತರು ಸಾಧ್ಯ ಆದಷ್ಟು ಕಡಿಮೆ ಖರ್ಚು ಮಾಡಬೇಕು ಬೆಳೆ ಬೆಳಿಬೇಕು ಅಂತಂದ್ರೆ ತಮ್ದು ಖರ್ಚು ಏನಾಗ್ತದೆ ಅಂತೀರಿ? ಯಾವ ರೀತಿ ಸ್ಟಾರ್ಟಿಂಗ್ ಬ್ಯಾಸಿಗೆ ಸರ್ ಎಲ್ಲ ಹೊಲ ತುಂಬಾ ಕುರಿ ಕೂಡಿಸ್ತೀನಿ, ಅದೊಂದು ಅಡ್ವಾಂಟೇಜ್. ಅದಾದ್ಮೇಲೆ ಮತ್ತೆ ನಮ್ಮ ತಿಪ್ಪಿ ಗೊಬ್ಬರ ಹಾಕ್ತೀನಿ ಸರ್, ಎಕರೆಕ್ ಐದರಿಂದ 6,000 ರೂಪಾಯಿ ಬರೀ ಆರ್ಗಾನಿಕ್ ಫರ್ಟಿಲೈಸೇಷನ್ ಖರ್ಚು ಕೊಡಬೇಕಾಗ್ತದೆ. ಅಂದ್ರೆ ಯಾಕಂದ್ರೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ, ಫೈಬರ್ ಜಾಸ್ತಿ ಇರೋದ್ರಿಂದ ಮಣ್ಣು ಫಲವತ್ತತೆ ಕಳ್ಕೊಂಡ್ರೆ ಜ್ವಾಳ ಬೆಳೆಯಂಗಿಲ್ಲ, ಕಾಗಿ ಅಂತ ಆಗ್ತಾವ. ಒಂದು ಕಾಗಿ ತೆನಿ ಅಂದ್ರೆ ಕರ್ರಗಾಗ್ತಾವ ಸರ್, ಇದು ಎಷ್ಟು ಚಲೋ ಅಷ್ಟೇ ನಾವು ಬಹಳ ಕೇರ್ಫುಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವು ಏನು ಆರ್ಗಾನಿಕ್ ಗೊಬ್ಬರ ಕೊಡಲಿ ಅಂದ್ರೆ ಅವು ಕಾಗಿ ತೆನೆಯಲ್ಲಿ ಚಾಲು ಮಾಡ್ಬಿಡ್ತಾವ, ಅಂದ್ರೆ ತೆನೆಗಳು ಬರೀ ಕರ್ರಗಾಗ್ತಾವ, ಒಳಗೆ ಜ್ವಾಳ ಬರಂಗಿಲ್ಲ. ಅದು ಮಾಲ್ ನ್ಯೂಟ್ರಿಷನ್ ಅಂತೀನಿ, ಅಪೌಷ್ಟಿಕತೆ ಅಂತ. ಎಲ್ಲ ಎಲ್ಲಕ್ಕೂ ಅಷ್ಟೇ, ಈಗ ನೀವು ರಿಚ್ ಪ್ರೋಟೀನ್ ಬೇಕಾದಾಗ ಬಾದಾಮ್ ಅಂದ್ರೆ ಬಾದಾಮ್ದು ಔಟ್ಪುಟ್ ಬರ್ತದೆ, ಹಾಗಿರ್ತದೆ ಸರ್. ಇದಕ್ಕೆ ನಾವು ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಂದ್ರೆ ಲೈಕ್ ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಈಗ ಸೀತನಿ ಅಂತಂದು ಕೂಡಲೇ ಸಾಕಷ್ಟು ಹಕ್ಕಿಗಳು ಗಂಟು ಬೀಳುವಂಥದ್ದು ಸಾಧ್ಯತೆಗಳಂತೂ ಇದ್ದೇ ಇರ್ತಾವ. ಯಾಕಂತಂದ್ರೆ ಬೇರೆ ಕಡೆ ಜ್ವಾಳ ಬೆಳೆಯುವುದಿಲ್ಲ, ನಿಮ್ಮ ಹೊಲದೊಳಗೆ ಅಷ್ಟೇ ಜ್ವಾಳ ಇರ್ತದೆ. ಅದು ಕೂಡ ಸೀತನಿ, ಸಿಹಿಯಾದಂಥ ಒಂದು ಕಾಳುಗಳಿರ್ತಾವ, ಮತ್ತು ಅಂಥ ಸಮಯದೊಳಗೆ ನಿಮಗೆ ಈ ಸವಾಲು ಬಂದಿರಬೇಕಲ್ಲ. ಹಾಂ ಸರ್, ನಮ್ಮಲ್ಲಿ ಸವಾಲು ದೊಡ್ಡದಾಗಿ ಬಂತು, ಯಾಕಂದ್ರೆ ನಂದು ಹೊಲದ ಬಾಜುನೇ ನಾಲ ಅದ ಸರ್ ಅಲ್ಲಿ, ಮತ್ತೆ ಹೇಳ್ದಂಗೆ ನಮ್ದು 8 acres ಬಿದಿರು, ಅದಲ್ಲಿ ಬಿದಿರ್ನಾಗ ಅವ್ರು ಲಾಡ್ಜಿಂಗ್ ಬೋರ್ಡಿಂಗ್ ಇದ್ದಂಗೆ ಹಕ್ಕಿಗಳ ನಂಬಲ್ಲಿ ಇರ್ತಾವ. ಒಂದು 10-20% ಅವ್ರು ತಿಂದು ನನಗೇನು ಐ ಫೀಲ್ ಹ್ಯಾಪಿ. ಬಟ್ ಇವೊಂದು ನನಗೆ ಈಗ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಸೌರಚಾಲಿತ ಹಕ್ಕಿ ಮತ್ತು ಪ್ರಾಣಿ ಓಡಿಸೋ ಯಂತ್ರ ಬಂದವ ಸರ್, ಒಂದು 8-9,000 ರೂಪಾಯಿ ಇರ್ತದೆ, ಅದು ಬಹಳ ಜಾಸ್ತಿ ಇಲ್ಲ. ಅದನ್ನ ಏನ್ ಮಾಡ್ತೀವಿ, ನಾವು ಹೊಲ್ದಾಗ ಇರ್ತೀವಿ, ಅದೇ ಅವ್ರಿ 3-5 minutes ಒಂದು 100 ನಮ್ಮನ ಆವಾಸ ತೆಗಿತದೆ ಸರ್. ಈಗ ಮನುಷ್ಯ ಓಡಿಸೋದು ಡಬ್ಬಿ ಭಾರಿಸ್ದಂಗ ಅಂದ್ರೆ ಲೇಬರ್ ಕಿನ್ನ 10 ಕೆಲಸ ಮಾಡ್ತದೆ. ಅದನ್ನ ಒಂದ್ ಮಷಿನ್ 4 acres ಕವರ್ ಮಾಡ್ತದೆ ಸರ್. ಸೊ 1 acre ಪ್ಲಾಟ್ ಮುಗಿದ ನೆಕ್ಸ್ಟ್ ಎಕರ್ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊತ ಹೋಗ್ತೀನಿ. ಆ ಹಕ್ಕಿಲಿ ನನಗೆ 80% ರಿಸಲ್ಟ್ ಅದ, 100% ನಮ್ಮ ತಪ್ಪಾಗ್ತದೆ, 80% ರಿಸಲ್ಟ್ ಅದ ಸರ್. ಒಳ್ಳೆ ಯಂತ್ರ, ಒಳ್ಳೆ ಯಂತ್ರ ಸರ್, ಒಳ್ಳೆ ಯಂತ್ರ. ಹಕ್ಕಿಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಬಹಳ ಸಂತೋಷ ಆಯ್ತು ಉಲ್ಲಾಸ್ ದೇಶಪಾಂಡೆ ಅವರೇ ತಮ್ಮ ಜೊತೆಗೆ ಮಾತಾಡಿ. ವಿಶೇಷವಾಗಿ ಏನು ತಮ್ಮ ಸೀತನಿ ಏನು ಮರೆತು ಹೋದಂತಹ ಒಂದು ಪದಾರ್ಥ ಇತ್ತು, ಅದನ್ನ ಮತ್ತೆ ತಾವು ಎಲ್ಲರ ನಾಲಿಗೆಗೆ ತಗೊಂಡು ಬಂದಿದ್ದೀರಿ, ಬಹಳ ಖುಷಿ ಆಗ್ತದೆ ಈ ವಿಚಾರಗಳನ್ನು ಕೇಳಿ. ಸೀತನಿ ಅನ್ನುವಂಥದ್ದು ಬಹಳ ಆರೋಗ್ಯಪೂರ್ಣವಾದಂತಹ ಒಂದು ಆಹಾರ, ಅದು ವಿಶೇಷವಾಗಿ ಮಕ್ಕಳಿಗಂತೂ ಬಹಳ ಒಳ್ಳೆ ಆಹಾರ. ರಿಚ್ ಫೈಬರ್ ಇರೋದ್ರಿಂದ ಯಾರಿಗೆ ಮಲಬದ್ಧತೆ ಇರ್ತದೆ ಸರ್, ಡೈಲಿ ಒಂದು 10-15 ವರ್ತಿ ಅಂತಿರಲ್ಲ, ಅವ್ರಿಗೆ 15 kilos ಎಟ್ಟೆ ಮಾರ್ಬೇಕು ನಾನು, ಯಾಕಂದ್ರೆ ಅವ್ರು ಡೈಲಿ ಹೋಯ್ತಾರೆ ಬಂದು. ಏಜ್ ಆದ್ರೆ ಆಫ್ಟರ್ 50-55 ಕೆಲವೊಂದು ಮಲಬದ್ಧತೆ ಪ್ರಾಬ್ಲಮ್ ಇರ್ತದೆ. ಇದು ರಿಚ್ ಪ್ರೋಟೀನ್ ಮತ್ತು ಫೈಬರ್ ಇರೋದ್ರಿಂದ ಇದು ತಿಂದಾಗ ನಿಮ್ಗೆ ಹೊಟ್ಟೆ ಜಾಡ್ಸಂಗಿಲ್ಲ, ಬಟ್ ಮೋಷನ್ ಕ್ಲಿಯರ್ ಆಗ್ತದೆ. ನಮ್ಮ ಗ್ರಾಹಕರು ಫೀಡ್ಬ್ಯಾಕ್ ಕೊಟ್ಟೆ, ಅದನ್ನ ಕಂಟಿನ್ಯೂ ಮಾಡಿದ್ವಿ. ಆದ್ಮೇಲೆ ತಾವು ಉಲ್ಲಾಸ್ ದೇಶಪಾಂಡೆ ಅವರ ಜೊತೆಗೆ ಮಾತಾಡಬಹುದು, ಅದಕ್ಕಾಗಿ ಅವರ ನಂಬರ್ ನಾನು ಕೊಡ್ತೀನಿ, ತಾವು ಬರ್ಕೊಳ್ಬಹುದು. 9845-91-31-03 ಈ ನಂಬರ್ನ ತಾವು ಡಯಲ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ಹೆಚ್ಚಿನ ವಿಷಯಗಳನ್ನ ಕೇಳ್ಕೊಳ್ಬಹುದು. ಒಳ್ಳೇದು ಉಲ್ಲಾಸ್ ದೇಶಪಾಂಡೆ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ನಾವು ಬೇರೆಯಾಗಿ ವಿಚಾರ ಮಾಡೋದ್ರಿಂದ, ಒಂದು ಪ್ರಯೋಗ ಮಾಡೋದ್ರಿಂದ ನಾವು ನಮ್ಮ ಕೃಷಿ ಬದುಕನ್ನೇ ಬದಲಾವಣೆ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ವಿಚಾರ ಏನು ಹೇಳಿದ್ರಿ? ಸಾಕಷ್ಟು ಸವಾಲುಗಳನ್ನ ತಾವು ಎದುರಿಸಿದ್ದೀರಿ, ಮರೆತು ಹೋದಂತಹ ಒಂದು ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಗೊಂಡು ಬಂದಿದ್ದೀರಿ. ಹಿಂಗಾಗಿ ರೈತರು ಯಾವ ರೀತಿ ನಾವು ಉದ್ಯಮಶೀಲರ ಆಗಬಹುದು, ಯಾವ ರೀತಿ ನಾವು ಪ್ರಯೋಗ ಮಾಡಬಹುದು ಅನ್ನೋದನ್ನ ಒಂದು ಹಾದಿ ತಾವು ತೋರಿಸಿಕೊಟ್ಟಿದ್ದೀರಿ. ನಾವು ಸವಾಲುಗಳನ್ನು ಎದುರಿಸಲೇಬೇಕಾಗ್ತದೆ, ರೈತರು ಇರೋದೇ ಸವಾಲು ಎದುರಿಸಿದ ಅನ್ನುವಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಎಲ್ಲರೂ ಸರಿ ನಾವು ಫೇಸ್ ಮಾಡಬೇಕಾಗ್ತದೆ. ಅಂತ ಎಲ್ಲಾ ಪ್ರಯೋಗಗಳನ್ನು ಮಾಡಿ ನಾವು ಯಶಸ್ವಿ ಆಗಬೇಕಾಯ್ತು ಅಂತಂದ್ರೆ ಬಹಳಷ್ಟು ಕಷ್ಟ ಪಡಬೇಕಾಗ್ತದೆ. ಅಂತ ಎಲ್ಲಾ ಸವಾಲುಗಳನ್ನು ಎದುರಿಸಿ ಒಂದು ಒಳ್ಳೆ ಉದ್ಯಮವನ್ನ ತಾವು ಬಿಲ್ಡ್ ಮಾಡ್ತಾ ಇದ್ದೀರಿ, ಅಂದ್ರೆ ಕಟ್ಟಿದ್ದೀರಿ. ಮತ್ತೆ ನಮ್ 10-15 ಲೇಬರ್ಗೆ ನಾನು ದಿನ ಕೆಲಸ ಕೊಡ್ತೀನಿ. ಹೆಂಗಂದ್ರೆ ಈಗ 40-50 ಹೆಣ್ಮಕ್ಳು ಊರಲ್ಲಿ ಅವ್ರಿಗೆ ತೊಗರಿ ಮತ್ತೆ ಜ್ವಾಳಕ್ಕಂತೂ ಹಾರ್ವೆಸ್ಟಿಂಗ್ ಯಾರು ಕರೆಯಂಗಿಲ್ಲ ಪಾಪ. ಅನ್ಫಾರ್ಚುನೇಟ್ಲಿ ಅವ್ರ ಮನೆ ಕೂಡಂಗಿಲ್ಲ, ಕೆಲಸ ಮಾಡೋಂಗಿಲ್ಲ. ಅವ್ರನ್ನ ಚಾಯ್ಸ್ ಮಾಡಿ ನಾನು ನಮ್ಮ ಹೊಲದಾಗ ಬಂದು ಕೂತ್ ಬರೀ ಸೀತನಿ ತಿಕ್ಕದಿರ್ತದೆ. ಅವರು ಹ್ಯಾಪಿ ಇದಾರೆ, ನಾನು ಹ್ಯಾಪಿ ಇದ್ದೀನಿ. ಒಂದು 8 ಡೈಲಿ ಹೆಣ್ಮಕ್ಳು ಕೆಲಸಕ್ಕೆ ಬರ್ತಾರೆ, ಅವ್ರು ಬಹಳ ಖುಷಿ ಇದ್ದಾರೆ ಸರ್. ಅವ್ರಿಗೂ ಜಾಬ್ ಸಿಕ್ತು. ಏಜ್ ಫ್ಯಾಕ್ಟರ್ ಅಂತ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ, ತೊಗರಿ ಕೈ ಅದಾಗಲಿ ಕಡ್ಲಿಕ್ಕೆ ಇತ್ತದಾಗಲಿ ಬಿಸಿಲಿರ್ತದೆ. ನಂದು ಈಗ ನವಂಬರ್ ಡಿಸೆಂಬರ್